ಈಗ ವೇಳೆ 6:50 FM ಕಂಪನಾಂಕ 102.6 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 21 ಕೇಳುವಿರಿ. ಬಳಿಕ ಪೌಷ್ಟಿಕ ಕೈತೋಟದ ಮಹತ್ವ ಕುರಿತು ಸಹಾಯಕ ಪ್ರಾಧ್ಯಾಪಕರಾದ ಎಚ್ಪಿ ಚೈತ್ರ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅರೆ ಅಣ್ಣ ಅವರ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ, ಸೈಕಲ್ ಸವಾರಿ ಆರೋಗ್ಯಕ್ಕೆ ದಾರಿ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಅರೆ ತಡಿ ಶಿವಣ್ಣ, ನಿನ್ ಪುಷ್ಪಕ ವಿಮಾನನ ಸ್ವಲ್ಪ ನಿಲ್ಸಪ್ಪ. ಯಾವ ಕಾಲದ ಗಾಡಿ ಇದು, ಎಲ್ಲಿಟ್ಟಿದ್ದೆ? ಈ ವಯಸ್ಸಿನಲ್ಲಿ ಮತ್ತೆ ನಿನ್ ಹೊಸ ಅವತಾರ? ಇದರಲ್ಲಿ ಅವತಾರ ಏನ್ ಬಂತು ಗಂಗಮ್ಮ? ಆ ಕಾಲದಲ್ಲಿ ಈ ಸೈಕಲ್ ನಿಂದ ಎಷ್ಟು ಅನುಕೂಲ ಆಗ್ತಾ ಇತ್ತು ಗೊತ್ತಾ ನಿಂಗೆ? ನಮ್ಮಪ್ಪ ನಾನ್ ಚಿಕ್ಕವನಾಗಿದ್ದಾಗ ನನಗೆ ಕೊಡಿಸಿದ ಉಡುಗೊರೆ ಇದು. ನಾನ್ 7ನೇ ಕ್ಲಾಸ್ ಪಾಸ್ ಮಾಡಿದ್ದಕ್ಕೆ ಸಿಕ್ಕಿದ್ದು. ಅಲ್ಲಿ ನೋಡು ಜಯಮ್ಮ, ಶಿವಣ್ಣ ಗಂಗಮ್ಮ ಏನೋ ಮಾತಿಗೆ ಶುರು ಮಾಡ್ಕೊಂಡಿದ್ದಾರೆ. ಬಾ, ನಾವು ಅಲ್ಲಿಗೆ ಹೋಗೋಣ. ಓ, ಇದೇನಪ್ಪ ಈ ಲಡ್ಕಾಸಿ ಬೈಸ್ಕೊಲ್ಲು? ಎಲ್ಲಾದ್ರೂ ಮ್ಯೂಸಿಯಂನಲ್ಲಿ ಇಟ್ರೆ ಚೆನ್ನಾಗಿರೋದು. ಹುಷಾರು, ಒಂದೊಂದೇ ಸಾಮಾನು ಕಳ್ಚ್ಕಂದ್ ಬಿಟ್ಟವು. ಇಲ್ದೆ ಇರೋ ಶೋಕಿ ನಿನ್ಗೆ ಹಾಕಿ ಶಿವಣ್ಣ ಅಂತೀನಿ. ಆದ್ರೂ ಈ ಬೈಸ್ಕಲ್ ನೋಡಿದ್ರೆ ಹಳೇ ನೆನಪುಗಳು ಮತ್ತೆ ಮನ್ಸಲ್ಲಿ ಮೂಡುತ್ತೆ. ನಾನ್ ಚಿಕ್ಕವರಾಗಿದ್ದಾಗ ಈ ಬೈಸ್ಕಲ್ ಅನ್ನೋದು ಅದ್ಭುತ ವಸ್ತುವಾಗಿತ್ತು ನಮಗೆ ಅಂತೀನಿ. ಅವಾಗೆಲ್ಲ ಇದೇ ಒಂದು ಮುಖ್ಯವಾದ ಸಾರಿಗೆ ವಾಹನ ಆಗಿತ್ತು. ಅದೊಂದು ದೊಡ್ಡಸ್ಕೆ ಕೂಡ ಆಗಿತ್ತು ಅಂತೀನಿ. ಮದುವೆ ಗಂಡಿಗೆ ಹೆಣ್ಣು ಹೆಂಗಾರ ಇರ್ಲಿ, ಒಂದ್ ಸೈಕಲ್ ಮಾತ್ರ ಕಡ್ಡಾಯವಾಗಿ ಕೊಡ್ಲೇಬೇಕಾಯ್ತು. ನಮ್ಮನೆ ಮೂದೇವಿ ಸೈಕಲ್ ಕೊಡ ತನಕ ತಾಳಿ ಕಟ್ಲಿಲ್ಲ. ಆ ಗನಂದಾರಿ ಮುಖಕ್ಕೆ ಆಗ್ಲೇ ಹೋಗಿ ಹೊಸ ಸೈಕಲ್ ತಂದು ಕೊಟ್ರು, ಮದುವೆ ಮುಗಿಸಿದ್ರು. ಈಗ ಅನ್ಸುತ್ತೆ, ಅವತ್ತು ಆ ಸೈಕಲ್ ಸಿಕ್ತೇ ಹೋಗಿದ್ರೆ ಇವತ್ತು ನಾನು ಸುಖವಾಗಿರ್ತಾ ಇದ್ದೆ. ಅದ್ಯಾಕಂಗಂತಿ ಬಿಡು ಗೌರಮ್ಮ, ಒಳ್ಳೆ ಹಾಲು ಜೇಲಿನಂತ ಸಂಸಾರ ನಿಮ್ದು. ಅದು ಅಲ್ದೆ ಚಂದಕ್ ಬಳೆ ತೊಟ್ಕಂದ್ ಕೈ ಕೊಡವಿರು ಹೋಗ್ತಾವನವ ಹೇಳು. ಗೌರಮ್ಗೆ ಗಂಡನ ಮೇಲೆ ಇಲ್ದಿದ್ದೇ ಪ್ರೀತಿ ಕಣವ, ಸುಮ್ನೆ ನಮ್ಮ ಹತ್ರ ನಾಟಕ ಮಾಡ್ತಾಳೆ. ಆದ್ರೂ ನೀನ್ ಹೇಳ್ದಂಗೆ ಆ ಕಾಲದಲ್ಲಿ ಸಾಲ ಸೂಲ ಮಾಡಿ ಆದ್ರೂ ಗಂಡನಿಗೆ ಒಂದು ಬೈಸ್ಕಲ್ಲು, ಕಪಾಲಿ ಉಂಗ್ರ, HMT ವಾಚು ಕಡ್ಡಾಯವಾಗಿ ಕೊಡ್ಬೇಕಾಗಿತ್ತು. ಯಾಕೆ ಹೆಣ್ಣಿಗೆ ಜುಮಕಿ, ಒಂಕಿ, ಉಂಗ್ರ, ಜಡೆ ಬಿಲ್ಲೆ ಕೊಡ್ತಾ ಇರ್ಲಿಲ್ವಾ? ಏನೋ ಅದೊಂದ್ ಕಾಲ, ಇದೊಂದ್ ಕಾಲ. ಹೊಸ ಸೈಕಲ್ ಹತ್ಕೊಂಡು ಹೆಗಲ ಮೇಲೆ ಹೊಸ ಟರ್ಕಿ ಟವಲ್ ಹಾಕೊಂಡು ಬಗಲಲ್ಲಿ ಒಂದು ರೇಡಿಯೋನ ಜೋರಾಗಿ ಶಬ್ದ ಮಾಡ್ಕೊಂಡು ಹೋಗ್ತಾ ಇದ್ರೆ ಊರೆಲ್ಲಾ ತಿರುಗಿ ನೋಡಿ ಆಸರ ಆಗೋದೊಂದು ತಪ್ಪದ್ ನೋಡು. ಆ ಕಾಲಕ್ಕೆ ಊರಿಗೆ ಅಮ್ಮಮ್ಮ ಅಂದ್ರೆ ಒಂದು ನಾಲ್ಕು ಮನೇಲಿ ಸೈಕಲ್ ಇರ್ತಾ ಇತ್ತು. ಅನಿವಾರ್ಯ ಅಂದ್ರೆ ಕಾಡಿ ಬೇಡಿ ಇಸ್ಕೋಬೇಕಾಯ್ತು. ಅದೆಷ್ಟೋ ತರದ ಕಂಪನಿ ಸೈಕಲ್ ಇದ್ವೋ. ಬಾಡಿಗೆ ಸೈಕಲ್ ಕೂಡ ಅಂಗಡಿಗಳು ಇದ್ದು, ರುದ್ರಾಚಾರು, ಆಜಾದು, ಗೀಜರ್ ಸಾಬ್ರು ಗಂಟಿಗೆ 10 paise 20 paisakke ಬಾಡಿಗೆ ಕೊಡ್ತಾ ಇದ್ರು. ನಾವು ಕೂಡ ಅದ್ರಲ್ಲಿ ಸೈಕಲ್ ಕಲಿಯಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ನಿಜ ಜಯಮ್ಮ, ಒಳಪೆಡ್ಲಲ್ಲಿ ಅದನ್ನ ಕಲಿಯೋದು ಅಂದ್ರೆ ಜೀವ ನಮಗೆ. ಆದ್ರೂ ತುಂಬಾ ಹೆದರಿಕೆ ಆಗೋದಪ್ಪ, ಅದೆಷ್ಟು ಸಾರಿ ಬಿದ್ದು ಗಾಯ ಮಾಡ್ಕೊಂಡಿದ್ದೇವೆಯೋ ಏನೋ. ಆ ಕಲೆಗಳು ಇನ್ನೂ ಹಂಗೇ ಇದ್ದಾವೆ, ಹಳೆ ನೆನಪಿನ ತರ. ಬಿದ್ದ ಗಾಯ ಮಾಡ್ಕೊಂಡ್ರೆ ಮಾತ್ರ ಕಲಿಯೋಕ್ ಸಾಧ್ಯ ಅನ್ನೋರು, ಅದೇ ನಿಜವೋ ಸುಳ್ಳೋ ಯಾರಿಗ್ ಗೊತ್ತು. ಹೊಸಬ್ರಿಗೆ ಸೈಕಲ್ ಬಾಡಿಗೆ ಬೇಕು ಅಂದ್ರೆ ಯಾರನ್ನಾದ್ರೂ ಪರಿಚಯಸ್ಥರ ಕರ್ಕೊಂಡ್ ಬಂದು ಪುಸ್ತಕಕ್ಕೆ ಸೈನ್ ಮಾಡಿಸಿದ್ರೆ ಮಾತ್ರ ಸೈಕಲ್ ಕೊಡೋರು. ದಿನದ ಬಾಡಿಗೆ ಲೆಕ್ಕದಲ್ಲಿ ಕೂಡ ಕೊಡ್ತಾ ಇದ್ರು. ಈಗಿನ ಮಕ್ಕಳಿಗೆ ಇದನ್ನ ಹೇಳಿದ್ರೆ ನಂಬದೇ ಇಲ್ಲ ಬಿಡು. ಇಲ್ಲಿ ಸೈಕಲ್ ಬಾಡಿಗೆಗೆ ಕೊಡಲಾಗುತ್ತದೆ ಅನ್ನೋ ಬೋರ್ಡ್ ಇವತ್ತು ಕಣ್ಣಿ ಕಟ್ಟಿದಂಗೆ ಕಾಣುತ್ತೆ. ಅದೆಲ್ಲ ಎಷ್ಟು ಮಜವಾಗಿತ್ತು ಅಲ್ಲ. ಮುಂದ್ಗಡೆ ಕಂಬಿ ಮೇಲೆ ನನ್ನನ್ ಕೂರಿಸ್ಕೊಂಡು ನಮ್ಮನೆದು ಟೆಂಟ್ ಸಿನಿಮಾಕ್ಕೆ ಕರ್ಕೊಂಡು ಹೋಗೋದು. ಅದ್ರ ಮೇಲೆ ಗೌರಿ ಅಂತ ಹೆಸರು ಬೇರೆ ಬರ್ಸಿತ್ತು. ಅದೇ ಒಂದು ಬೇರೆ ಪ್ರಪಂಚ ಬಿಡು. ಒಯ್ಯಾರ ನೋಡು ಗೌರಮ್ಮಂದ, ಗಂಡನ ಜೊತೆ ಸೈಕಲ್ ಸವಾರಿ ಬಗ್ಗೆ ಹೇಳೋದ್ ಏನ್ ಖುಷಿ. ಹಿಂದೆ ದೊಡ್ಡವರು ಕೂತ್ಕೊಳಕ್ಕೆ ಅಂತ ಕ್ಯಾರಿಯರ್, ಮುಂದೆ ಮಕ್ಳಿಗೆ ಅಂತ ಚಿಕ್ಕ ಸೀಟ್ ಬೇರೆ ಇತ್ತು, ಡೈನಾಮ್ ಬೇರೆ. ರಾತ್ರಿ ಹೊತ್ತು ಲೈಟ್ ಹಾಕೊಂಡೇ ಹೋಗ್ಬೇಕಾಯ್ತು, ಇಲ್ಲಾಂದ್ರೆ ಪೊಲೀಸ್ನವರು ಕ್ಯಾಸ ಕರ್ಕೊಂಡ್ರವ. ಹೌದ್ ಹೇಳ್ ಜಯಮ್ಮ, 3 ಜನ ಹೋದ್ರೆ ಹಿಡಿತಾ ಇದ್ರು. ಅದಕ್ಕೆ ಪೊಲೀಸ್ನವ್ರು ಕಂಡ್ರೆ ಅವ್ರು ಮರೆಯೋಗವರೆಗೂ ಇಳಿದು ನಡ್ಕೊಂಡು ಹೋಗ್ತಿದ್ರು. ಕೆಲವರಂತೂ ಬಣ್ಣ ಬಣ್ಣ ಟೇಪು, ಬ್ಯಾಗ್ಡೆ ಪೇಪರು, ಮಣಿಸರ, ಹೀಗೆ ಯಾವ್ಯಾವ್ದ್ರಲ್ಲೂ ಅಲಂಕರಿಸಿ ಸೈಕಲ್ನ ಮದುವೆ ಹೆಣ್ಣಿನ ತರ ಶೃಂಗಾರ ಮಾಡ್ತಾ ಇದ್ರು. ಆಗಿನ ಕಾಲದ ಸೈಕಲ್ ಒಂದೇ, ಈಗಿನ ಕಾಲದ ಎಂತದೋ ಟೆಸ್ಲಾ ಕಾರು ಅಂತಾರಲ್ಲ ಅದು ಕೂಡ ಒಂದೇ ಕಣವ. ಸೈಕಲ್ ಇದ್ದವ್ರ ಹಮ್ಮು ಬಿಮ್ಮು ಏನ್ ಕಮ್ಮಿ ಇತ್ತ? ಯಾರೋ ನೋಡ್ಲಿ ಅಂತ ಬೆಲ್ ಬಾರಿಸ್ತಾ ಇದ್ದೆ. ಸೈಕಲ್ ನಲ್ಲಿ ಈ ಸುತ್ತಿನ ಒಂದು ಸಂತೆ, ಜಾತ್ರೆ, ಹಬ್ಬ, ಮದುವೆ, ಮುಂಜಿ ಯಾವ್ದೂ ಬಿಟ್ಟಿದ್ಯಾ ಹೇಳು. ಅಸರಿ ಇಷ್ಟು ವರ್ಷ ಆದ್ಮೇಲೆ ಈಗ ಯಾರಪ್ಪ ನಿನ್ ಸೈಕಲ್ನ ಧೂಳು ಕೊಡವಿ ತೊಳೆದು ಓವರ್ ಆಯಿಲ್ ಮಾಡಿಸಿ ರಿಪೇರಿ ಮಾಡಿಸ್ಕೊಂಡು ನಿನ್ ಗಾಡಿನ ರೋಡ್ ಮೇಲೆ ತಂದೆ? ಗೌರಮ್ಮ, ಏನೋ ಮುಖ್ಯವಾದ ಕಾರಣ ಇಲ್ಲದೆ ಶಿವಣ್ಣ ಇದನ್ನ ಹೊರಗ್ ತಂದಿಲ್ಲ. ಏನೋ ಒಂದು ಹೊಸ ಕ್ರಾಂತಿ ಆಗೋದಿದೆ. ಆಗ್ಲಿ ಬಿಡು, ಗಾದೆನೆ ಹೇಳಿಲ್ವಾ ವರ್ಲ್ಡ್ ಈಸ್ ಗೋಲ್ಡ್ ಅಂತ. ಇದಕ್ಕೆಲ್ಲ ಅದೇನ್ ಕಾರ್ಯ ಕಾರಣ ಅಂತ ನಮಗೂ ಸ್ವಲ್ಪ ತಿಳಿಸಪ್ಪ. ಎಲ್ಲಾದ್ರೂ ಸೈಕಲ್ ಟೂರ್ ಹೊರಟ್ರೆ ಹೇಳು, ನಾವು ಬರ್ತೀವಿ. ಹಿಂದೆಲ್ಲ ಸೈಕಲ್ ಟೂರ್ ಅನ್ನೋದು ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅಲ್ವಾ? ನಿಜ ಗಂಗಮ್ಮ, 100 miles ದೂರದ ದೇವಸ್ಥಾನಗಳು, ಪ್ರವಾಸ ಸ್ಥಳಗಳಿಗೆ ಸೈಕಲ್ ಮೇಲೆ ಹೋಗ್ತಾ ಇದ್ರು. ಅವಾಗೆಲ್ಲ ಸೈಕಲ್ ರೇಸ್ ಎಷ್ಟೊಂದು ಫೇಮಸ್ ಆಗಿತ್ತು ಗೊತ್ತಾ? ಈ ಸ್ಪೀಡ್ ಸೈಕಲ್ ರೇಸ್ ನಲ್ಲಿ ಹೆಂಗಾರು ಮಾಡಿ ಗೆಲ್ಲಕ್ಕೆ ಪ್ರಯತ್ನ ಮಾಡಬಹುದಾಗಿತ್ತು. ಆದ್ರೆ ಸ್ಲೋ ಸೈಕಲ್ ರೇಸ್ ಐತಲ್ಲ, ತುಂಬಾ ಕಷ್ಟದ್ದು ಕಣವ. ಅಷ್ಟಕ್ಕೂ ಈಗ ಯಾವ ರೇಸು ಪಾಸು ಅಂತ ಯಾವುದೂ ಇಲ್ಲ. ಮೊನ್ನೆ ಪೇಪರ್ ನಲ್ಲಿ ಬಂದಿತ್ತು ಸೈಕಲ್ ಓಡಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ. ನಿಜವಾದ ವಿಷಯ ಈಗ ತಿಳಿತು ನೋಡು. ಒಟ್ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದ್ದೀಯ, ಒಳ್ಳೆ ಕೆಲಸ ಕಣಪ್ಪ. ಇದು ನಾನು ಕೂಡ ಮೊನ್ನೆ ರೇಡಿಯೋದಲ್ಲಿ ಕೇಳ್ತಾ ಇದ್ದೆ, ಇತ್ತೀಚೆಗೆ ಮತ್ತೆ ಸೈಕಲ್ ಬಳಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಂತೆ. ಒಟ್ನಲ್ಲಿ ನಮ್ಮ ಸೈಕಲ್ಗೆ ಮತ್ತೆ ಒಳ್ಳೆ ಕಾಲ ಬಂತು ಅನ್ನು. ಹ್ಞೂ ಗೌರಮ್ಮ, ಮಕ್ಳು ಮಾತಾಡ್ತಾ ಇದ್ರು, ನಗರದಲ್ಲಿ ಸೈಕಲ್ ಕ್ಲಬ್ ಮಾಡ್ಕೊಂಡು ಸೈಕಲ್ ಸವಾರಿ ಶುರು ಮಾಡಿದಾರಂತೆ. ಅಷ್ಟೆಲ್ಲ ಬೈಕು ಕಾರು ಇರುವಾಗ ಮೈ ಕೈ ನೈಸ್ಕೊಂಡು ಸೈಕಲ್ ತುಳಿಯಕ್ಕೆ ಅದೇನು ಹುಚ್ಚ ಅವ್ರಿಗೆ? ಆ ಕಾಲದಲ್ಲಂತೂ ಅನಿವಾರ್ಯ ಆಗಿತ್ತು. ಈಗೇನು ಅಂತದ್ ಬಂದಿರೋದು ಅಂತೀನಿ. ನಿನ್ ಮಾತ್ ಕೇಳು, ಒಪ್ಪಕ್ಕೆ ಆಗಲ್ಲ. ಈಗ್ಲೂ ಕೂಡ ಸೈಕಲ್ ಬಳಸೋದು ಅನಿವಾರ್ಯವಾಗಿದೆ. ಇದರ ಬಳಕೆಯಿಂದ ಪೆಟ್ರೋಲ್ ಮೇಲೆ ಖರ್ಚು ಮಾಡೋ ಸಾವಿರಾರು ರೂಪಾಯಿನ ಉಳಿಸಬಹುದು. ಅದು ನಿಜ ಗಂಗಮ್ಮ, ಎಲ್ಲಿ ಸಾಧ್ಯವೋ ಅಲ್ಲಾದ್ರೂ ಸೈಕಲ್ ಉಪಯೋಗ ಮಾಡೋದ್ರಿಂದ ಈ ಪೆಟ್ರೋಲ್ ಡೀಸೆಲ್ ನಿಂದ ಉಂಟಾಗೋ ವಾಯುಮಾಲಿನ್ಯ ಪರಿಸರ ನಾಶನ ತಪ್ಪಿಸೋಕೆ ಸಾಧ್ಯ ಆಗುತ್ತೆ. ವಾತಾವರಣ ಶುದ್ಧ ಆದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಹೇಳು. ಹೌದು ಮಾರಯ್ಯ, ಹೀಗೆ ಮಾಡೋದ್ರಿಂದ ಅದೇನೋ ಹೇಳ್ತಾರಲ್ಲ ತಾಪಮಾನ ಹೆಚ್ಚಳ ಅಂತ, ಅದನ್ನು ಕೂಡ ಕಡಿಮೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಶಬ್ದ ಮಾಲಿನ್ಯವನ್ನು ಕಡಿಮೆ ಮಾಡಬಹುದು. ಪೆಟ್ರೋಲು ಡೀಸೆಲ್ಲು ಕೊಂಡ್ಕೊಳ್ಳೋಕೆ ಬೇರೆ ದೇಶಗಳಿಗೆ ದುಡ್ಡು ಕೊಡ್ಬೇಕಲ್ಲ, ಅದು ಕೂಡ ಉಳಿತಾಯ ಆಗುತ್ತೆ ಅಲ್ವಾ? ಇಂಥದ್ದೆಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ಲ. ನಮ್ಮ ಮಕ್ಕಳಿಗೆ ಈ ಸೈಕಲ್ ಅಭ್ಯಾಸ ಮಾಡಿಸಿದ್ರೆ ಬಿಡುವಿನ ಸಮಯದಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಬಿಟ್ಟು ಸೈಕಲ್ ಓಡಿಸೋಕೆ ಹೋಗ್ತಾರೆ. ಇದರಿಂದ ಅವರಿಗೆ ಒಳ್ಳೆ ಗಾಳಿ ಬೆಳಕು ಸಿಗುತ್ತೆ, ಲವಲವಿಕೆಯಿಂದನೂ ಕೂಡ ಇರ್ತಾರೆ. ಮೊಬೈಲು ಟಿವಿ ನೋಡೋದು ಕಡಿಮೆ ಮಾಡಿಸೋದಕ್ಕೆ ಇದು ಒಳ್ಳೆ ಉಪಾಯ ನೋಡು. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು, ಆದ್ರೆ ಒಂದ್ಸಾರಿ ಅವ್ರಿಗೆ ಇದು ರೂಢಿ ಆಗಿಬಿಟ್ರೆ ಆಮೇಲೆ ಅವರೇ ಅದಕ್ಕೆ ಒಗ್ಗಿ ಹೋಗಿಬಿಡ್ತಾರೆ. ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಇದೆಲ್ಲ ಮಕ್ಕಳ ಬೆಳವಣಿಗೆಗೆ ಚೆನ್ನಾಗಿ ಆಗುತ್ತೆ ಅಂತ. ಸೈಕಲ್ ತುಳಿದ್ರೆ ಹಸಿವು ಕೂಡ ಆಗುತ್ತೆ. ಊಟ ತಿಂಡಿ ಮಾಡೋಕೆ ಈಗ ಹಠ ಮಾಡ್ತಾರಲ್ಲ, ಅದು ಕೂಡ ತಪ್ಪಿಸುತ್ತೆ. ನಿಜ ಗೌರಮ್ಮ, ಹೊಟ್ಟೆ ಕಾದ್ರೆ ವೈನ ಊಟ ತುಂಬಾ ಮಾಡ್ತಾರೆ. ಅವರನ್ನ ಕಾಡಿಬೇಡಿ ಊಟ ತಿಂಡಿ ಮಾಡಿಸೋದು ತಪ್ಪುತ್ತೆ ನೋಡು. ಹೊರಗೆ ಹೋಗೋದ್ರಿಂದ ಪ್ರಪಂಚದ ಬಗ್ಗೆ ತಿಳುವಳಿಕೆ ಬರುತ್ತೆ, ಹೊಸ ಹೊಸ ಸ್ನೇಹಿತರು ಕೂಡ ಪರಿಚಯ ಆಗುತ್ತೆ. ಸೈಕಲ್ ಪ್ರಯಾಣ ಮಾಡೋದ್ರಿಂದ ನಿಸರ್ಗವನ್ನು ಕೂಡ ಅಧ್ಯಯನ ಮಾಡಕ್ಕೆ ಅವಕಾಶ ಸಿಕ್ಕಂಗಾಗತ್ತೆ ಕಣ್ರವ. ಹೌದು, ಹೊಸ ಹೊಸ ಸ್ಥಳಗಳನ್ನ ನೋಡೋದಿಕ್ಕೆ ತಿಳಿಯೋದಿಕ್ಕೆ ಅರ್ಥ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯವಾಗ್ತದೆ. ಇದು ಒಂಥರ ಸಂಶೋಧನೆ ಇದ್ದ ಹಾಗೆ. ನಿಯಮಿತವಾಗಿ ಸೈಕಲ್ ತುಳಿಯೋದ್ರಿಂದ ಬೇಗ ವಯಸ್ಸಾಗೋದಿಲ್ಲ ಅಂತ ಹೇಳ್ತಾರೆ, ಎಷ್ಟು ಲಾಭ ಇದೆ ನೋಡಿ. ಸೈಕಲ್ ಬಳಸೋದು ಒಂದು ರೀತಿಯಲ್ಲಿ ದೇಶ ಸೇವೆ ಇದ್ದಂಗೆ, ಒಳ್ಳೆಯ ವಾತಾವರಣಕ್ಕೆ ನಮ್ಮ ಕೊಡುಗೆ. ನಮ್ಮ ದೇಶದ ಹಣವನ್ನು ನಮ್ಮ ದೇಶದಲ್ಲೇ ಉಳಿಸಿ ಬೇರೆ ಅಭಿವೃದ್ಧಿಗೆ ಬಳಸ್ಕೋಬಹುದು. ಬೈಕು ಕಾರು ಉತ್ಪಾದನೆ ಮಾಡೋಕೆ ವಿಪರೀತ ಹಣ ಖರ್ಚು ಮಾಡ್ತಾರೆ. ಒಂದು ಬೈಕು ಕಾರು ಮಾಡುವ ಹಣದಲ್ಲಿ ನೂರಾರು ಸೈಕಲ್ಗಳನ್ನ ತಯಾರು ಮಾಡಬಹುದು. ದೊಡ್ಡ ದೊಡ್ಡ ಊರುಗಳಲ್ಲಿ ವಾಹನಗಳನ್ನ ನಿಲ್ಸೋಕೆ ಜಾಗದ ಸಮಸ್ಯೆ ಇದೆ. ಒಂದು ಕಾರ್ ನಿಲ್ಸೋ ಜಾಗದಲ್ಲಿ 10 ಸೈಕಲ್ ನಿಲ್ಸಬಹುದು, ಏನಂತೀರಾ? ವಿದೇಶಗಳಲ್ಲಿ ಸೈಕಲ್ ಬಳಸೋರ್ ಸಂಖ್ಯೆ ಜಾಸ್ತಿ ಕಂಡ್ರವ, ನಮ್ಮಲ್ಲಿ ಕಾರು ಬೈಕು ಅಂದ್ರೆ ಅದೇನೋ ಒಂದು ದೊಡ್ಡಸ್ತಿಗೆ. ಸೈಕಲ್ ನಲ್ಲಿ ಓಡಾಡೋರ್ ಕಂಡ್ರೆ ಒಂಥರ ಸದರ. ಮೊದಲು ಈ ಮನೋಭಾವ ಹೋಗಬೇಕು. ಹಂಗ ನೋಡಿದ್ರೆ ಸೈಕಲ್ ಬಳಕೆ ಮಾಡೋರಿಗೆ ಇನ್ನೂ ಹೆಚ್ಚು ಗೌರವ ಕೊಡಬೇಕು. ಸೈಕಲ್ ಸವಾರರಿಗೆ ಸರ್ಕಾರಗಳು ವಿಶೇಷ ಪ್ರೋತ್ಸಾಹ ನೀಡಬೇಕು. ಇದಕ್ಕಾಗಿ ಪ್ರತ್ಯೇಕವಾದ ಯೋಜನೆ ಜಾರಿಗೆ ತರೋದು ಇನ್ನೂ ಒಳ್ಳೇದು ನೋಡು. ನೀನ್ ಹೇಳೋದು ಒಂಥರ ಸರಿಯಾಗಿದೆ. ಇದರಿಂದ ಸೈಕಲ್ ಉಪಯೋಗ ಮಾಡೋರ ಸಂಖ್ಯೆ ಹೆಚ್ಚಾಗಿ ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡು ಸಿಗುತ್ತೆ, ಪರಿಸರದ ಮೇಲಿನ ಒತ್ತಡ ಕೂಡ ಕಡಿಮೆ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ಹೆಂಗಸು ಸೈಕಲ್ ಓಡಿಸೋದು ಅಂದ್ರೆ ಅದೊಂದು ದೊಡ್ಡ ಕ್ರಾಂತಿಕಾರಿ ಬೆಳವಣಿಗೆ ಆಗಿತ್ತು. ಅದು ಒಂದ್ ತಾಲೂಕಿಗೆ ಒಬ್ರೋ ಇಬ್ರು ಅಂತ ಹೆಣ್ಮಕ್ಳು ಸಿಗ್ತಾ ಇದ್ರು ಅಂತ ಕಾಣುತ್ತೆ. ಈಗ ನೋಡವ, ಕಾರು ವಿಮಾನ ಓಡಿಸೋ ಮಟ್ಟಿಗೆ ಬೆಳೆದಿದ್ದೀವಿ. ಇದೆಲ್ಲ ಶುರುವಾಗಿದ್ದು ಸೈಕಲ್ ನಿಂದನೆ ಅಲ್ವಾ? ಮಹಿಳಾ ಕ್ರಾಂತಿಯ ಮುನ್ನಡಿ ಬರೆಯೋದ್ರಲ್ಲಿ ಸೈಕಲ್ ಪಾತ್ರನೂ ತುಂಬಾ ಇದೆ. ಆ ಕಾಲದಲ್ಲಿ ವ್ಯಾಪಾರ ಉದ್ಯಮ ಬೆಳವಣಿಗೆಯಲ್ಲಿ ಈ ಸೈಕಲ್ ಎನ್ನುವ ಅದ್ಭುತ ಸಾಧನ ತುಂಬಾ ಮಹತ್ವವಾದ ಪಾತ್ರನ ವಹಿಸಿತ್ತು ಅನ್ನೋದನ್ನ ನಾವ್ ಯಾವತ್ತೂ ಮರೆಯೋಕೆ ಸಾಧ್ಯವಿಲ್ಲ. ಸುತ್ತ 10-20 ಮೈಲಿ ದೂರಕ್ಕೆ ಸೈಕಲ್ನಲ್ಲೇ ತಮ್ಮ ಸಾಮಾನು ಹಾಕೊಂಡು ವಹಿವಾಟು ನಡೆಸಿಕೊಂಡು ಆ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ದುಡಿಯೋರು. ಅವರಲ್ಲಿ ಅನೇಕರು ಇವತ್ತು ಸ್ವಂತ ವಿಮಾನ ಹೆಲಿಕಾಪ್ಟರ್ ಕಾರಲ್ಲಿ ಓಡಾಡ್ತಾ ಇದ್ದಾರೆ. ಅದಕ್ಕೆ ಸೈಕಲ್ ಕೂಡ ಮೂಲ ಕಾರಣ ಅಂದ್ರೆ ತಪ್ಪೇನಿಲ್ಲಪ್ಪ ಅಲ್ವಾ? ಅದು ನಿಜ ಗಂಗಮ್ಮ. ಪೆಟ್ರೋಲ್ ಡೀಸೆಲ್ ವಾಹನಗಳು ಬಂದ ಮೇಲೆ ನಮ್ ಸೈಕಲ್ಗಳು ಮೂಲೆ ಸೇರಿದ್ವು. ಸುಲಭವಾದ ಸಾಧನ ಸಿಕ್ತು ಅಂತ ಸೈಕಲ್ ಬಳಕೆ ನಿಲ್ಲಿಸ್ಬಿಟ್ರು. ಈಗ ನೋಡಿ, ಕಾರ್ ನಲ್ಲಿ ಜಿಮ್ಮಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗಿ ಕಾರ್ ನಿಲ್ಸಿ ಜಿಮ್ ನಲ್ಲಿ ಸೈಕಲ್ ತೊಳಿತಾರೆ, ಮತ್ತೆ ಮನೆಗೆ ವಾಪಸ್ ಬರ್ತಾರೆ. ಇದಕ್ಕೆ ಏನ್ ಹೇಳದಪ್ಪ, ಬದುಕು ಯಂತ್ರದ ಮೇಲೆ ಅವಲಂಬನೆ ಆಯ್ತು, ಶ್ರಮ ಕಡಿಮೆ ಆಗಿದೆ, ದೇಹ ಕೆಲಸ ಮಾಡದೆ ಇಲ್ದೆ ಇರೋ ಕಾಯಿಲೆಗಳು ಬಂದಿದ್ದಾವೆ. ಸೈಕಲ್ ತುಳಿಯೋದು ಒಳ್ಳೆಯ ವ್ಯಾಯಾಮ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಚಕ್ರ ನಿಂತಲ್ಲೇ ನಿಲ್ಲಲ್ಲ, ಮೇಲೆ ಕೆಳಗೆ ಉರುಳುತ್ತೆ ಅಂತಾರಲ್ಲ, ಅದು ನಿಜ ಆಯ್ತು ನೋಡು. ಮತ್ತೆ ನಮ್ಮ ಸೈಕಲ್ ಅನ್ನ ಮನುಷ್ಯನ ಬದುಕಿನಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನ ವಹಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಅದಕ್ಕೆ ಮತ್ತೆ ಸೈಕಲ್ ತುಳಿಯೋರ ಸಂಘಗಳು ಎಲ್ಲ ಕಡೆ ಶುರುವಾಗಿವೆ. ಸೈಕಲ್ ಸ್ಪರ್ಧೆ, ಪ್ರವಾಸ, ಸಾಹಸ ಕ್ರೀಡೆ, ಅನ್ವೇಷಣೆ, ಹೀಗೆ ಏನೇನೋ ಹೆಸರಲ್ಲಿ ಸೈಕಲ್ ಪುನರ್ಸ್ಥಾನ ಮಾಡ್ತಾ ಇದ್ದಾರೆ. ಸೈಕಲ್ ಓಡಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಈಗ ನೋಡಿ, ಸೈಕಲ್ ತುಳಿಯೋಕೆ ಕಾಲನ್ನ ನಿರಂತರವಾಗಿ ಬಳಸ್ತೀವಿ, ಕಾಲಿಗೆ ಚೆನ್ನಾಗಿ ವ್ಯಾಯಾಮ ಆಗುತ್ತೆ, ಹಿಂಗಾಗಿ ಕಾಲಿನ ಮಾಂಸಖಂಡ ಮೂಳೆಗಳಿಗೆ ಒಳ್ಳೆಯ ಶಕ್ತಿ ಬರುತ್ತೆ, ಗಟ್ಟಿ ಆಗ್ತವೆ. ಅದರ ಜೊತೆಗೆ ಕೈಗಳಲ್ಲಿ ಹ್ಯಾಂಡಲ್ ಹಿಡಿಯೋದ್ರಿಂದ ತೋಳು ಸ್ನಾಯುಗಳಿಗೆ ಬಲ ಬರುತ್ತೆ. ಸೈಕಲ್ ತುಳಿಯೋದ್ರಿಂದ ಉಸಿರಾಟ ಕೂಡ ಸರಾಗವಾಗಿ ಆಗುತ್ತೆ. ಉಸಿರಾಟದ ತೊಂದರೆಗಳಿಗೆ ಇದು ಒಂದು ಒಳ್ಳೆ ವ್ಯಾಯಾಮ ಆಗುತ್ತೆ ಕಣವ. ಇದರಿಂದ ದೇಹದ ರಾಸಾಯನಿಕ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ, ದೈಹಿಕ ದೃಢತೆ ಹೆಚ್ಚಾಗುತ್ತದೆ. ವೈರಸ್ಗಳಿಂದ ಬರುವ ಕಾಯಿಲೆಗಳನ್ನ ತಡೆಯೋಕೆ ಇದರಿಂದ ಸಾಧ್ಯವಾಗ್ತದೆ. ಇದೊಂಥರ ಮಾಂತ್ರಿಕ ವಾಹನ. ನಿಯಮಿತವಾಗಿ ಸೈಕಲ್ ಓಡಿಸೋ ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ಮನಸ್ಸಿನ ಖಿನ್ನತೆ ಕೂಡ ದೂರ ಆಗುತ್ತಂತೆ. ದೇಹದ ಕೊಬ್ಬನ್ನು ಕರಗಿಸಿ ತೂಕ ಇಳಿಸಿಕೊಳ್ಳೋದಕ್ಕೆ ಇದೊಂದು ಅದ್ಭುತವಾದಂತ, ಖರ್ಚಿಲ್ಲದ ಮತ್ತು ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಸುಲಭವಾದ ವಿಧಾನ ಆಗಿದೆ. ಸುಮ್ನೆ ದುಡ್ಡು ಮತ್ತು ಸಮಯ ಆಳು ಬದಲಾಗಿ ಈ ಮಾರ್ಗ ಅನುಸರಿಸಿದ್ರೆ ಇದರ ಪ್ರಯೋಜನ ಗೊತ್ತಾಗುತ್ತೆ. ದೇಹ ಚೆನ್ನಾಗಿ ಬೆವರೋದ್ರಿಂದ ನಮ್ಮ ಶರೀರಕ್ಕೆ ಬೇಡವಾದ ಅನೇಕ ಕಲ್ಮಶಗಳನ್ನು ಹೊರಗೆ ಹಾಕಿ ದೇಹ ನಿಷ್ಕಲ್ಮಶವಾಗಕ್ಕೆ ದಾರಿ ಆಗುತ್ತಂತೆ. ಇದರ ಬಳಕೆಯಿಂದ ಜನಗಳನ್ನ ವಿಪರೀತವಾಗಿ ಕಾಡ್ತಾ ಇನ್ನಿಲ್ಲದ ಸಮಸ್ಯೆಗಳನ್ನ ಉಂಟು ಮಾಡ್ತಿರೋ ಸಕ್ಕರೆ ಕಾಯಿಲೆ ಕೂಡ ಹತೋಟಿಗೆ ಬರುತ್ತೆ. ಔಷಧಿ ತಿನ್ನೋದು, ಹಣ ಖರ್ಚು ಮಾಡೋದು ಎರಡೂ ಕೂಡ ತಪ್ಪುತ್ತೆ. ಕಾಲ್ ನೋವು, ಕೀಲ್ ನೋವು, ಮಂಡಿ ನೋವು, ಸೊಂಟ ನೋವುಕ್ಕೆಲ್ಲ ಪರಿಹಾರವಾಗಿ ಈ ಸೈಕಲ್ ಕೆಲಸ ಮಾಡುತ್ತೆ. ದೇಹದ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸೈಕಲ್ ಬಳಕೆ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯನ ತುಂಬಾ ಚೆನ್ನಾಗಿ ಇಟ್ಕೋಬಹುದು. ಈಗೀಗ ಎಲ್ಲ ವಯಸ್ಸಿನರಲ್ಲೂ ಹೃದಯದ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ. ಸೈಕಲ್ ತುಳಿಯುವ ಅಭ್ಯಾಸದಿಂದ ಹೃದಯದ ಕಾಯಿಲೆಯ ಸಾಧ್ಯತೆಯನ್ನು ದೂರ ಮಾಡಬಹುದು. ಹೌದು, ಶಾಲಾ ಮಕ್ಕಳಿಗೆ ಸೈಕಲ್ ಕೊಡೋದು ಕೂಡ ಒಂದು ಎಷ್ಟು ಒಳ್ಳೆಯದು ನೋಡ್ರಿ. ಮಕ್ಕಳು ಶಾಲೆ ಬಿಡೋದು ತಪ್ಪಿ ಶಿಕ್ಷಣ ಮುಂದುವರಿಸುವ ಜೊತೆಗೆ ಆರೋಗ್ಯವಂತ ಪ್ರಜೆಗಳನ್ನು ದೇಶಕ್ಕೆ ಸಿಗ್ತಾರೆ ಅಲ್ವಾ? ಅಪರೂಪಕ್ಕೆ ಯಾರಾದ್ರೂ ಸೈಕಲ್ ತಗೊಂಡು ಹೋಗರ ನೋಡಿದ್ರೆ ನೋಗೋರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತಾವು ಕೂಡ ಇದನ್ನ ಅನುಸರಿಸಬೇಕು. ಚೀನಾ ದೇಶದಲ್ಲಿ ಬೇರೆ ವಾಹನಗಳಿಗಿಂತ ಸೈಕಲ್ ಬಳಸೋರೆ ಜಾಸ್ತಿ ಇದ್ದಾರಂತೆ. ಅದಕ್ಕೆ ಏನಪ್ಪ ಅವರು ಅಷ್ಟೊಂದು ಮುಂದುವರೆದಿರೋದು? ನಾವು ಕೂಡ ಇನ್ಮೇಲೆ ಸಣ್ಣ ಪುಟ್ಟ ಕೆಲಸಕ್ಕೆ, ತೋಟಕ್ಕೆ ಹೋಗಿ ಬರೋದಕ್ಕೆ, ಸಾಧ್ಯವಾದಂತ ಊರುಗಳಿಗೆ ಸೈಕಲ್ ನಲ್ಲೇ ಹೋಗಿ ಬರೋದು, ಇಂಥದ್ನೆಲ್ಲ ತುಂಬಾ ಚೆನ್ನಾಗಿ ಹೆಚ್ಚಾಗಿ ಅಭ್ಯಾಸ ಮಾಡ್ಕೋಬೇಕು. ಬರೀ ನಾವು ಮಾತ್ರ ಬಳಸೋದು ಅಲ್ಲ ಶಿವಣ್ಣ, ಎಲ್ರಿಗೂ ಇದರ ಬಗ್ಗೆ ಅರಿವು ಮೂಡಿಸಬೇಕು. ಕಣ್ರವ, ಇಲ್ಲಿ ನಾವೇ ಕೂತ್ಕೊಂಡು ಇದನ್ನೆಲ್ಲ ಮಾತಾಡೋದ್ರ ಜೊತೆಗೆ ನಮ್ಮ ಡಾಕ್ಟರ್ ಹತ್ರನೂ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಸಲಹೆ ಪಡ್ಕೊಂಡ್ರೆ ಒಳ್ಳೇದಲ್ವಾ? ಅದು ಕೂಡ ಒಳ್ಳೆಯ ಆಲೋಚನೆನೇ ಜಯಮ್ಮ. ಇದರ ವಿಷಯದಲ್ಲಿ ಬೇರೆ ಏನಾದರೂ ಸಂಶಯಗಳಿದ್ರೆ ಅದನ್ನ ಪರಿಹಾರ ಮಾಡ್ಕೋಬಹುದು. ಇದರಿಂದ ನಾವು ಕೂಡ ಈ ಬಗ್ಗೆ ಹೆಚ್ಚು ಸಮರ್ಥವಾಗಿ ಮಾತಾಡಬಹುದು. ಈ ಕೆಲಸ ಬೇಗ ಆಗಬೇಕು. ಶುಭಶಂ ಶೀಘ್ರಂ ಅಂತ ಕೇಳಿಲ್ವೇ, ಒಳ್ಳೆ ಕೆಲಸಕ್ಕೆ ತಡ ಯಾಕೆ? ಅದ್ರ ಜೊತೆಗೆ ನಾವೆಲ್ಲ ಸೇರಿ ಒಂದು ಹವ್ಯಾಸಿ ಸೈಕಲ್ ಕ್ಲಬ್ ಅನ್ನ ಪ್ರಾರಂಭ ಮಾಡೋಣ. ಇದರಿಂದ ಆಸಕ್ತಿ ಇದ್ದವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಸೈಕಲ್ ಬಳಕೆಯ ಬೇರೆ ಬೇರೆ ಆಯಾಮಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅಲ್ಲಿ ಇಲ್ಲಿ ಕುತ್ಕೊಂಡು ಪ್ರಯೋಜನಕ್ಕೆ ಬಾರದ ಮಾತಾಡೋದಕ್ಕಿಂತ ಇಂಥ ಒಳ್ಳೆ ಹವ್ಯಾಸ ಬೆಳೆಸ್ಕೊಂಡ್ರೆ ಕೆಟ್ಟ ಚಟಗಳನ್ನು ಬಿಡೋಕು ಒಂದು ಮಾರ್ಗ ಆಗುತ್ತೆ. ಒಟ್ಟಿನಲ್ಲಿ ಬೈಸಿಕಲ್ ಬಳಕೆ ಅಭಿಯಾನವನ್ನ ಪ್ರಾರಂಭ ಮಾಡೋದೆ ಅನ್ನು. ಹಳೆ ಸೈಕಲ್ಗಳನ್ನ ಹೊರಗ್ ತೆಗೆದು ತೊಳೆದು ಸಿದ್ಧ ಮಾಡ್ಕೋಬೇಕು. ಗೌರಮ್ಮನ ಗಂಡ ಸೈಕಲ್ ಮೇಲೆ ಗೌರಮ್ಮ ಕುಂಡ್ರಿಸ್ಕೊಂಡು ಹಬ್ಬ ಜಾತ್ರೆಗೆ ಹೋಗೋದು ಮತ್ತೆ ಶುರುವಾಗುತ್ತೆ. ಏನು ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ ಗೌರ, ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ. ಏ ಸುಮ್ನೆ ಇರು ಶಿವಣ್ಣ, ನಿನಗೇನು ಹೊಟ್ಟೆ ಕಿಚ್ಚು ಅಂತೀನಿ ಅಷ್ಟಕ್ಕೂ ಈಗ ಅದೇನು ನನ್ನನ್ನ ಕೂರಿಸ್ಕೊಂಡು ಹೋಗೋದು, ನಾನೇ ಅದನ್ನ ಕರ್ಕೊಂಡು ಹೋಗ್ತೀನಿ ಬಿಡು ಮಾರಾಯ.